ಸಾಮಾನ್ಯವಾಗಿ ಉಲ್ಬಣಗಳು ಜಾಸ್ತಿ. ಫಸ್ಟ್ ನಾವು ಸೊಳ್ಳೆಗಳನ್ನು ಕಂಟ್ರೋಲ್ ಮಾಡಬೇಕು ಒಂದೇದು. ಆಮೇಲೆ ಸಾವಿನ ಪ್ರಮಾಣ, ಇದು 1-5% ಸಾವಿನ ಪ್ರಮಾಣ. ಮುಂಚೆ ನಾವು ಪ್ರಾಯೋಗಿಕವಾಗಿ 2020 ಕೂಡ ಸರ್ ಜಿಲ್ಲೆಯಲ್ಲಿ ಈ ಚರ್ಮಗಂಟು ರೋಗ ಬಂದಿತ್ತು ಅಲ್ಲಿ ಸ್ವಲ್ಪ ಪಾಕೆಟ್ ಅಲ್ಲಿ. ಸೊ ಆವಾಗ ಈ ರೋಗದ ತೀವ್ರತೆ ಕಡಿಮೆ ಇತ್ತು ಸರ್. 2 ವರ್ಷ ಹಿಂದೆ ಏನ್ ಬಂದಿತ್ತು ರೋಗದ ತೀವ್ರತೆ ಅಷ್ಟೊಂದು ಇದ್ದಿದ್ದಿಲ್ಲ. ಸೊ ಈ ವರ್ಷ 2022 ಏನು ಪ್ರಾರಂಭವಾಯ್ತಿದ್ದು ಪುನಃ ಮತ್ತೆ ಸ್ವಲ್ಪ ತೀವ್ರತೆ ಜಾಸ್ತಿ ಇದೆ ಸರ್. ಆಮೇಲೆ ಮರಣ ಹೊಂದುವ ಜಾನುವಾರುಗಳ ಸಂಖ್ಯೆನೂ ಜಾಸ್ತಿ ಇದೆ. ಮುಂಚೆ ಮರಣ ಹೊಂದಿದ ಜಾನುವಾರುಗಳು ಅಲ್ಲೆಲ್ಲೋ 1-2 ಅಷ್ಟೇ ಇರ್ತಿತ್ತು. ಅದು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಲಾರ್ದ ಈ ತರ ಒಂದು ಆಗಿದ್ದಕ್ಕೆ ಮರಣ ಹೊಂದಿದ್ದು. ಬಟ್ ಈ ಸಾರಿ ಈ ವರ್ಷ ಏನು ಈ ರೋಗ ಬಂತಲ್ಲ ಸರ್, ಸ್ವಲ್ಪ ಮರಣ ಹೊಂದುವ ಜಾನುವಾರುಗಳು ಜಾಸ್ತಿನೇ ಇದೆ ಸಂಖ್ಯೆ. ಸುಮಾರಾಗಿ 1-5% ತನ ಅನ್ಬಹುದು. ಅಂದ್ರೆ ನಾವು ಗಂಭೀರವಾಗಿ ಇದನ್ನು ತಗೊಳ್ಬೇಕು, ಬಹಳಷ್ಟು ಗಂಭೀರವಾಗಿ ತಗೋಬೇಕು ಸರ್. ಎಲ್ಲಾ ರೈತರು ಬಹಳಷ್ಟು ಗಂಭೀರವಾಗಿ ತಗೋಬೇಕು. ಈಗ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಂಥ ಒಂದು ರೋಗಾಣುಗಳು ಏನಿರ್ತಾವ, ವೈರಾಣುಗಳು, ರೈತರು ಚಿಕಿತ್ಸೆ ಮಾಡ್ತಾ ಇರ್ತಾರೆ, ಅಲ್ಲಿ ಎಲ್ಲರೂ ಕೆಲಸ ಮಾಡ್ತಾರ ಜಾನುವಾರುಗಳ ಜೊತೆಗೆ, ಅಂತ ಸಂದರ್ಭದೊಳಗ ಆ ವೈರಾಣುಗಳು ಮನುಷ್ಯರಿಗೆ ಹರಡುವಂತಹ ಸಾಧ್ಯತೆಗಳು ಇದ್ದೇ ಇರ್ತಾವ ಕೆಲವೊಮ್ಮೆ. ಆದ್ರೆ ಇಲ್ಲಿ ಏನಾಗುತ್ತೆ, ಚರ್ಮಗಂಟು ರೋಗದ ವೈರಾಣುಗಳು ಮನುಷ್ಯರಿಗೆ ಬರ್ತಾವ ಹೆಂಗ? ತುಂಬಾ ಒಳ್ಳೆ ಪ್ರಶ್ನೆ ಸರ್. ಯಾಕಂದ್ರೆ ಬಹಳಷ್ಟು ಜನ ಈ ರೋಗದ ಲಕ್ಷಣಗಳನ್ನೇ ನೋಡಿ, ಜಾನುವಾರುಗಳನ್ನ ನೋಡಿ ಹೆದರ್ತಾ ಇದ್ದಾರೆ. ಜಾನುವಾರು ಮಾಲೀಕರೇ ಹೆದರ್ತಾ ಇದ್ದಾರೆ, ಏನಪ್ಪ ಇದು ಬೊಬ್ಬೆಗಳು ಗುಳ್ಳೆಗಳು ನೋಡಿ ಒಂಥರ ಹೆದರಿಕೆ ಬರುವಂತ ತಾವು ಸಾಮಾನ್ಯವಾಗಿ ನೋಡಿರಬಹುದು. ಸೊ ಈ ರೋಗ ಮನುಷ್ಯರಿಗೆ ಹರಡುವಂತ ರೋಗ, ಯಾರು ನಮ್ಮ ರೈತ ಬಾಂಧವರು ಭಯಭೀತರಾಗಬಾರದು. ಈ ಮನುಷ್ಯರಿಗೆ ಈ ರೋಗ ಹರಡುವಂತ ರೋಗ ಅಲ್ಲ. ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರ ಹೇಳಿದ್ರೆ. ಯಾಕಂತಂದ್ರೆ ಅದು ಹೆದರಿಕೆ ಬಂದ್ಬಿಡ್ತದೆ ನಮಗೂ, ಹೆದರಿಕೆ ಸರ್ ರೈತರಿಗೆ ಅನ್ನೋಕ್ಕಿಂತ ನಾವು ಟ್ರೀಟ್ಮೆಂಟ್ ಮಾಡಿ ನಮಗೂ ಹೆದರಿಕೆ ಇದೆ. ಹೌದಲ್ಲ ಮತ್ತೆ? ಅದೇ ತರ ಇದು ಯಾರು ರೈತರು ಆಮೇಲೆ ಪಶು ವೈದ್ಯರು ಸಿಬ್ಬಂದಿಗಳು ಯಾರು ಭಯಭೀತರಾಗಬಾರದು. ಈ ರೋಗ ಪ್ರಾಣಿಗಳಿಂದ ಮಾನವರಿಗೆ ಹರಡುವಂತ ರೋಗ ಅಲ್ಲ. ಅಂದ್ರೆ ಯಾವುದೇ ಒಂದು ಆತಂಕ ಇರಲಾರದೆ, ಯಾವುದೇ ಭಯ ಇರಲಾರದೆ ನಮ್ಮ ರೈತರು ಅದರ ಚಿಕಿತ್ಸೆಯಲ್ಲಿ ತೊಡಕೊಳ್ಬಹುದು, ಮತ್ತೆ ತಮ್ಮ ಇಲಾಖೆಯ ಸಿಬ್ಬಂದಿಯಂತೂ ತೊಡಕೊಂಡಿದ್ದಾರೆ, ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು. ಈಗ ಏನು ಹಾಲು ಬರ್ತದ ಅಥವಾ ಮತ್ತೆ ಉತ್ಪನ್ನಗಳು ಬರ್ತಾವ, ಅವುಗಳ ಮೂಲಕ ಏನಾದರೂ ಹರಡುವಂತಹ ಸಾಧ್ಯತೆಗಳಾವ? ಇಲ್ಲ ಸರ್, ಸಾಮಾನ್ಯವಾಗಿ ನಾವು ಸೇವಿಸುವ ಹಾಲು, ಹಾಲಲ್ಲಿ ವೈರಸ್ ಬರುವ ಸಾಧ್ಯತೆ ಇರ್ತದೆ. ಬಟ್ ಆ ವೈರಸ್ ಒನ್ಸ್ ನಾವು ಹಾಲು ಕುದಿಸಿ ಯೂಸ್ ಮಾಡ್ತೇವಲ್ಲ ಅವಾಗ ಸತ್ತೋಗುತ್ತೆ ಸರ್, ತೊಂದರೆ ಇಲ್ಲ, ಯಾವುದೇ ತೊಂದರೆನು ಇಲ್ಲ. ಒಳ್ಳೆಯದು ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನು ತಾವು ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ರಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ಸಂಪರ್ಕ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹಾ, ಇದೆ ಸರ್, 9-4-4-8-7-1-2-5. ಆತ್ಮೀಯರೆ, ಇಲ್ಲಿ ತನಕ ಏನು ಡಾಕ್ಟರ್ ಭೀಮಾಶಂಕರ್ ಕನ್ನೂರ್ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9-4-4-8-5-7-1-2-2-5 ಈ ನಂಬರ್ನ ಸಂಪರ್ಕ ಮಾಡಿ ತಾವು ತಮ್ಮ ಜಾನುವಾರುಗಳ ಒಂದು ಪರಿಸ್ಥಿತಿಯ ಬಗ್ಗೆ ಅವರಿಗೆ ಮಾಹಿತಿ ನೀಡಬಹುದು, ಮತ್ತೆ ತಮಗೇನಾದರೂ ಸೌಲಭ್ಯಗಳು ಬೇಕು ಅಂತಂದ್ರೆ ಅದನ್ನು ಕೂಡ ಅವರಿಂದ ಪಡ್ಕೊಳ್ಬಹುದು, ಮಾರ್ಗದರ್ಶನ ಕೂಡ ಪಡ್ಕೊಳ್ಬಹುದು. ವಿಶೇಷವಾಗಿ ಮುಖ್ಯ ಏನಪ್ಪಾ ಅಂತಂದ್ರೆ, ಇಂಥ ಒಂದು ರೋಗ ಬಂದಾಗ, ಅದು ಇದೇ ಚರ್ಮಗಂಟು ರೋಗ ಅಂತಲ್ಲ, ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆದಾಗ ತಾವು ನೇರವಾಗಿ ಸಂಪರ್ಕ ಮಾಡಿ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಳ್ಬೇಕು. ಒಳ್ಳೆಯದು ಡಾಕ್ಟರ್ ಭೀಮಾಶಂಕರ್ ಕನ್ನೂರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ಈ ಸಾಂಕ್ರಾಮಿಕ ಬಹಳಷ್ಟು ತೊಂದರೆ ಮಾಡ್ತಾ ಇದೆ ಚರ್ಮಗಂಟು ರೋಗ, ಇದರ ಬಗ್ಗೆ ಬಹಳಷ್ಟು ವಿಸ್ತಾರವಾಗಿ ತಾವು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ವಿಶೇಷವಾಗಿ ಇಂಡಿ ತಾಲೂಕಿನೊಳಗೆ ಏನೇನು ಕಾರ್ಯಕ್ರಮಗಳನ್ನು ತಾವು ಹಾಕೊಂಡಿದ್ದೀರಿ, ಯೋಜನೆಗಳನ್ನು ಹಾಕೊಂಡಿದ್ದೀರಿ, ಯಾವ ರೀತಿ ಲಸಿಕಾ ಕಾರ್ಯಕ್ರಮ ನಡೆದಿದೆ, ಚಿಕಿತ್ಸೆ ಯಾವ ರೀತಿ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದೀರಿ. ನಮ್ಮ ರೈತರು ಯಾವುದೇ ಆತಂಕಕ್ಕೆ ಒಳಗಾಗಲಾರದೆ ಈಗೇನು ತಾವು ಒಂದು ಆಶಾದಾಯಕವಾದಂತಹ ಒಂದು ಸುದ್ದಿಯನ್ನು ಹೇಳಿದ್ದೀರಿ. ಏನು ರೋಗ ಬಂದರೂ ಸಹಿತ ಈಗ ಎಲ್ಲ ಹತೋಟಿ ಒಳಗದ, ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀರಿ. ಇದು ಸಂತೋಷದ ವಿಷಯ. ನಮ್ಮ ರೈತರು ಇಂತಹ ಸಮಸ್ಯೆಗಳು ಎದುರಾದಾಗ ನೇರವಾಗಿ ಇಲಾಖೆಯ ತಜ್ಞರನ್ನು ಸಂಪರ್ಕ ಮಾಡಬೇಕು, ವೈದ್ಯರನ್ನು ಸಂಪರ್ಕ ಮಾಡಬೇಕು. ಯಾವುದೇ ತಮಗೆ ತಿಳಿದಂತಹ ಚಿಕಿತ್ಸೆ ಮಾಡುವುದನ್ನು ಬಿಟ್ಟು ಮೊದಲ ವೈಜ್ಞಾನಿಕವಾದಂತಹ ಒಂದು ಚಿಕಿತ್ಸೆಯನ್ನು ಮಾಡಿಕೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಇದರ ಮೂಲಕ ತಾವು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀರಿ, ನಿಮಗಷ್ಟೇ ಸಹಾಯ ಮಾಡಿಕೊಳ್ಳೋದಲ್ಲ, ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದೀರಿ, ಸಮುದಾಯಕ್ಕೆ ಸಹಾಯ ಮಾಡ್ತಾ ಇದ್ದೀರಿ, ಸರ್ಕಾರದ ಯೋಜನೆಗಳಿಗೂ ಕೂಡ ಈ ರೀತಿ ನಾವು ಸ್ಪಂದನೆ ಏನು ಸಂವಾದ ಮಾಡಿದ್ದೀರಿ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಚರ್ಮಗಂಟು ರೋಗ ಲಂಪಿ ಸ್ಕಿನ್ ಡಿಸೀಸ್ದ ಬಗ್ಗೆ ಹೆಚ್ಚಿನ ಮಾಹಿತಿ ಕುರಿತು ಇದುವರೆಗೆ ಇಂಡಿ ತಾಲೂಕಿನ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಭೀಮಾಶಂಕರ್ ಕನ್ನೂರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ.